ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಸಂಗ್ರಹಿಸಿದ ಬಿಬಿಎಂಪಿ. ಬೆಂಗಳೂರು ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಇಂದು ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ ಆಕಾಶವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ಅರಿಕೆ, ನಂತರ ಹವಾಮಾನ ಬದಲಾವಣೆ ಹಾಗೂ ಪಶುಪಾಲನೆ, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಓ ಆರ್ ನಟರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳಿದರೆ ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಿಂದಿನ ವಾರ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರ ಇದರ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ವಿ. ಕಳೆದ ವಾರ ನಾವು ಮಣ್ಣು ಹಾಗೂ ಹವಾಗುಣ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಅಂತ ಅನ್ಕೋತೀನಿ. ಅದರ ಮುಂದುವರೆದ ಭಾಗವಾಗಿ ಅಡಿಕೆಯಲ್ಲಿ ಬರ್ತಕ್ಕಂತಹ ತಳಿಗಳ ಕುರಿತಾಗಿ ಇಂದು ಚರ್ಚೆಯನ್ನು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಪುನಃ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಸರ್, ಈ ಒಂದು ತಳಿ ಕುರಿತು ಮಾತಾಡೋದಾದ್ರೆ ಯಾವ ತಳಿಗಳನ್ನ ಯಾವ ಪ್ರದೇಶಗಳಲ್ಲಿ ಬೆಳಿಬಹುದು ಅಂತ ಪ್ರಾರಂಭದಲ್ಲಿ ತಾವು ಕೇಳಿದ ಹಾಗೆ ಅಡಿಕೆಯಲ್ಲಿ ಅನೇಕ ತಳಿಗಳಿದ್ದಾವೆ, ಮತ್ತೆ ಎಲ್ಲಾ ತಳಿಗಳನ್ನ ನಾವು ಎಲ್ಲಾ ಪ್ರದೇಶಗಳಲ್ಲಿ ಬೆಳೆಯಲಿಕ್ಕೆ ಸೂಕ್ತ ಅಲ್ಲ. ಹಾಗಾಗಿ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಸೂಕ್ತ. ಈಗ ನೋಡಿ, ಅಡಿಕೆ ನಾವೆಲ್ಲ ಈಗ ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ, ಏನು ಕರಾವಳಿಯಲ್ಲಿ ಬೆಳಿತೀವಿ, ಮಲೆನಾಡಿನಲ್ಲಿ, ಅರೆ ಮಲೆನಾಡು ಮತ್ತೆ ಮೈದಾನ ಪ್ರದೇಶಗಳಲ್ಲಿ ಬೆಳಿತೀವಿ. ಈ ಎಲ್ಲಾ ಪ್ರದೇಶಗಳಿಗೂ ಬೇರೆ ಬೇರೆ ತಳಿಗಳು ಇದ್ದಾವೆ. ಈಗ ನೀವು ಉದಾಹರಣೆಗೆ ಮೈದಾನ ಪ್ರದೇಶ ತಗೊಂಡ್ರೆ, ಈಗ ದಾವಣಗೆರೆ, ಚಿತ್ರದುರ್ಗ ಮತ್ತೆ ಚಿಕ್ಕಮಗಳೂರಿನ ಕೆಲವು ತಾಲೂಕುಗಳು ಇವೆಲ್ಲ ಮೈದಾನ ಪ್ರದೇಶಕ್ಕೆ ಬರುತ್ತೆ. ಅಲ್ಲಿ ನಿಮಗೆ ತೀರ್ಥಹಳ್ಳಿ ತಳಿಯನ್ನು ಹಾಕ್ಲಿಕ್ಕಾಗಲ್ಲ, ನೀವು ಸಾಗರ ತಳಿಗಳನ್ನು ಹಾಕ್ಲಿಕ್ಕಾಗಲ್ಲ. ಅಲ್ಲಿ ನಿಮಗೆ ಈ ನಮ್ಮ ವಿಶ್ವವಿದ್ಯಾಲಯ ಸಾಕಷ್ಟು ಅಧ್ಯಯನ ಮಾಡಿ ಸಹ್ಯಾದ್ರಿ ಕೆಂಪಡಿಕೆ ತಳಿ ಅಂತ ಮಾಡ್ತೀವಿ. ಮತ್ತೆ ಈಗ ಚಿತ್ರಹಳ್ಳಿ ಗೂಟು ಅಂತ ಹೇಳ್ತಾರೆ ರೈತರು, ಇಲ್ಲ ಭರಮಸಾಗರ ಗೂಟು ಅಂತಾರೆ ಕೆಲವರು, ಇಲ್ಲ ಪಾಂಡಮಟ್ಟಿ ಚೆನ್ನಾಗಿದೆ ಅಂತ. ಅಂದ್ರೆ ಇವೆಲ್ಲ ಏನಂದ್ರೆ ಈ ಮೈದಾನ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳು. ಕೆಲ ರೈತರು ಏನ್ ಮಾಡ್ತಾರೆ, ಇಲ್ಲ ನಾನು ತೀರ್ಥಹಳ್ಳಿ ತಂದಾಕ್ತೀನಿ, ಸಾಗರ, ಮೋಹಿತ್ ನಗರ್ ಚೆನ್ನಾಗಿದೆ. ಇಲ್ಲ, ಹಾಗ್ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ನಾನು ರೈತರಿಗೆ ಬಹಳ ಸೂಕ್ಷ್ಮವಾಗಿ ಹೇಳೋದೇನೆಂದ್ರೆ, ನಿಮ್ಮ ಊರಿನಲ್ಲಿ ತೋಟ ಇದ್ದಾವ ಅಂತ ಕೇಳೋದು, ಹೌದಪ್ಪ ಚೆನ್ನಾಗಿದೆಯಾ, ಎಷ್ಟು ಇಳುವರಿ ಕೊಡ್ತದೆ, ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಬರ್ತದೆ, ರೋಗ ಇಲ್ಲ, ಆ ಒಣ ಪ್ರದೇಶಕ್ಕೆ ಏನು ಸೂಕ್ತ ಇರುತ್ತೆ ಅದೇ ತಳಿಗಳನ್ನ ತೆಗೆದುಕೊಂಡು ಗೋಟುಗಳನ್ನ ಸಸಿಗಳನ್ನ ಮಾಡಿಕೊಂಡು ಹಾಕೊಳ್ಳೋದು ಬಹಳ ಉತ್ತಮ. ಯಾರೋ ಮಾಡಿದ್ದು ಎಲ್ಲೋ ಮಾಡಿದ್ದನ್ನು ತಂದು ಹಾಕೋದಕ್ಕಿಂತ ನಿಮ್ಮ ಊರಿನ ಅಕ್ಕಪಕ್ಕದಲ್ಲೇ ನಿಮ್ಮ ಕಣ್ಮುಂದೆ ಇರ್ತದೆ, ಆ ತೋಟ ಬಹಳ ವರ್ಷಗಳನ್ನ ನೀವು ಗಮನಿಸಿರ್ತೀರಿ, ಅದನ್ನ ಹಾಕೊಳ್ಳೋದು ಬಹಳ ಸೂಕ್ತ. ಹಾಗಾಗಿ ಸಹ್ಯಾದ್ರಿ ಕೆಂಪು ಅಡಿಕೆ ಅಂತ ಹೇಳಿದ್ನಲ್ಲ, ಹೆಚ್ಚು ಕಡಿಮೆ ಇದು ಮೈದಾನ ಪ್ರದೇಶಕ್ಕೆ ಬಹಳ ಸೂಕ್ತವಾದಂಥದ್ದು. ಮತ್ತೆ ಒಂದು ಸರಾಸರಿ ನಿಮಗೆ ರಾಶಿ ಅಡಿಕೆ ಅಂದರೆ ಬೇಯಿಸಿದ್ದು ಒಂದು 3 kg ಅಷ್ಟು ಪ್ರತಿ ಗಿಡಕ್ಕೆ ನಿಮಗೆ ಸಾಧ್ಯತೆ ಇದೆ. ಮತ್ತೆ ಇದರಲ್ಲಿ ಸ್ವಲ್ಪ ಹೆಡಮುಂಡಿಗೆ ಲಕ್ಷಣಗಳು ಸ್ವಲ್ಪ ಕಡಿಮೆ ಬೇರೆ ತಳಿಗಳಿಗೆ ಹೋಲಿಕೆ ಮಾಡಿಕೊಂಡಾಗ. ಈ ತಳಿಯನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ತಳಿಗಳ ಅಧ್ಯಯನ ಮಾಡಿ ಇದು ಮೈದಾನ ಪ್ರದೇಶಕ್ಕೆ ಸೂಕ್ತ ಅಂತ ಒಂದು ನಿರ್ಣಯಕ್ಕೆ ಬರಲಾಗಿದೆ. ಇದರ ಜೊತೆಗೆ ಬೇರೆ ಏನೇನು ಗುಣಲಕ್ಷಣಗಳನ್ನು ಈ ಒಂದು ಮೈದಾನ ಪ್ರದೇಶದಲ್ಲಿ ತಾವು ನೋಡಬಹುದು ಅಂತ ಹೇಳ್ತೀರಿ? ಈ ಮೈದಾನ ಪ್ರದೇಶದಲ್ಲಿ ಅಂದ್ರೆ ಇಳುವರಿ ನಾನು ಹೇಳಿದಾಗೆ ಒಂದು 3 kg ಅಷ್ಟು ಪ್ರತಿ ಗಿಡಕ್ಕೆ ಚಾಲಿ ಬೇಯಿಸಿದ ಅಡಿಕೆ. ಮತ್ತೆ ರೋಗ ಕೀಟಗಳು ಕಡಿಮೆ ಇರಬೇಕು. ಮತ್ತೆ ಈ 5-6 ವರ್ಷಗಳಲ್ಲಿ ಫಸಲು ಆರಂಭ ಆಗ್ತದೆ, ನಾಟಿ ಮಾಡಿದ ಒಂದು 5-6 ವರ್ಷಕ್ಕೆ. ಮತ್ತೆ ಹಿಡಿಮುಂಡಿಗೆ ಲಕ್ಷಣಗಳು ಅದು ಬಹಳ ಮುಖ್ಯ, ಅದು ತೀರ ಕಡಿಮೆ ಇರಬೇಕು. ಇಂತಹ ಗುಣಲಕ್ಷಣ ಇದ್ದಂಥದ್ದು ನಮ್ಮ ಈ ಮೈದಾನ ಪ್ರದೇಶಕ್ಕೆ ನಮಗೆ ಸೂಕ್ತ ಆಗ್ತದೆ. ಅಂದ್ರೆ ಈ ಮೈದಾನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ. ಅವಾಗ ಇವರು ಅದಕ್ಕೆ ಒಂದು ಪ್ರೊಟೆಕ್ಟಿವ್ ಇರಿಗೇಷನ್, ಒಂದು ರಕ್ಷಣಾತ್ಮಕ ನೀರಾವರಿ ವ್ಯವಸ್ಥೆಯನ್ನು ಇವ್ರು ಮಾಡ್ಕೊಳ್ಬೇಕಾಗ್ತದೆ.

ಮತ್ತೆ ಕೊಯ್ಲು ಮಾಡಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಇದೆ. ಆ ಕುರಿತಾಗಿ ತಾವೇನು ಹೇಳ್ತೀರಾ ಸರ್? ಇನ್ನು ರೈತರದೇನು ಪ್ರಶ್ನೆ ಏನಂದ್ರೆ ಎತ್ತರದ ತಳಿಗಳೇ ಇದ್ದಾವೆ, ಗಿಡ್ಡ ತಳಿಗಳೇನಾದ್ರು ಇದ್ದಾವ ಅಂತ ಅವ್ರ ಪ್ರಶ್ನೆ. ಅಂದ್ರೆ ಕುಬ್ಜ ತಳಿಗಳು, ಕುಬ್ಜ ತಳಿಗಳು, ಕರೆಕ್ಟ್ ನೀವು ಕೇಳಿದ್ದು ಕುಬ್ಜ ತಳಿಗಳು. ನಮ್ಮ ಸಿಪಿಸಿಆರ್ಐ ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದ ರೀಜನಲ್ ಸೆಷನ್ ವಿಟ್ಲ ಅಂತ ಈಗ ತಾನೆ ಹೇಳಿದ್ನಲ್ಲ, ಅವರು ಎರಡು ಕುಬ್ಜ ತಳಿಗಳನ್ನು ಬಿಡುಗಡೆಗೊಳಿಸಿದ್ದಾರೆ. ಒಂದು VTLAH-1, ಇನ್ನೊಂದು VTLAH-2 ಅಂತ. ಇವು ಕುಬ್ಜ ತಳಿಗಳು. VTLAH-1 ಇದರದು ಪೇರೆಂಟ್ಸ್ ಅಂದ್ರೆ ಅದರ ಸಾಮಾನ್ಯವಾಗಿ ತಂದೆ ತಾಯಿ ಯಾರಪ್ಪ ಅಂದ್ರೆ ಹಿರೇಹಳ್ಳಿ ಗಿಡ್ಡ ತಳಿ ಮತ್ತೆ ಸುಮಂಗಳ, ಇವೆರಡನ್ನೂ ಸಂಕರಣ ಮಾಡಿ VTLAH-1 ಈ ತಳಿ ಬಂದಿದೆ. ಇದು ಗಟ್ಟಿಮುಟ್ಟಾದ ಕಾಂಡ ಇದೆ, ಮತ್ತೆ ಚಿಕ್ಕ ಗಿಡಗಳು, ಕುಬ್ಜ ಗಿಡಗಳು, ವಿಶಾಲವಾಗಿ ಹರಡ್ಕೊಂಡಂತ ಎಲೆಗಳು, ಮತ್ತೆ ಭಾಗಶಃ ಜೋತಾಡುವಂತ ಕಿರೀಟ. ಮತ್ತೆ ಈ ಸಂಕರಣ ತಳಿ ವಾರ್ಷಿಕ ಒಂದು 2.5 kg-3 kg ಚಾಲಿ ಅಡಿಕೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಇದನ್ನು ಅಧಿಕ ಮಳೆ ಬೀಳುವಂತಹ ಕೇರಳ ಮತ್ತು ಕರ್ನಾಟಕದ ಪ್ರದೇಶಗಳಿಗೆ ಶಿಫಾರಸು ಮಾಡಿದ್ದಾರೆ. ಇನ್ನೊಂದು VTLAH-2 ಅಂತ ಹೇಳಿದೆ, ಇದು ಸಹಿತ ಇದರ ಪೇರೆಂಟ್ಸ್ ಅಂದ್ರೆ ಇದರ ತಂದೆ ತಾಯಿಗಳು ಹಿರೇಹಳ್ಳಿ ಗಿಡ್ಡ ಮತ್ತು ಮೋಹಿತ್ ನಗರ್. ಈ ಎರಡು ತಳಿಗಳ ಸಂಕರಣ ತಳಿ ಇದು VTLAH-2. ಇದು ಸ್ವಾಭಾವಿಕವಾಗಿ ಗಿಡ್ಡ ತಳಿ, ನಾನು ಹೇಳಿದ ಹಾಗೆ ಮಧ್ಯಮ ಗಾತ್ರದ ಕಾಂಡ ಇರ್ತದೆ, ಮತ್ತೆ ಇದು ಅಂಡಾಕಾರದಿಂದ ಇರುವಂತಹ ಕಾಯಿಗಳು ಇದ್ದಾವೆ. ಇದನ್ನು ಸಹಿತ ನಿಮಗೆ ಒಂದು 2-3 kg ಅಡಿಕೆಯನ್ನು ಕೊಡಲಿಕ್ಕೆ ಸಾಧ್ಯತೆ. ಇದು VTLAH-1 ಮತ್ತು 2 ಸಹಿತ ಸಂಕರಣ ತಳಿಗಳು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಿಗೆ ಶಿಫಾರಸನ್ನು ಮಾಡಿದ್ದಾರೆ. ಸರ್, ತಾವೀಗ ಸಂಕರಣ ತಳಿಗಳ ಬಗ್ಗೆ ಹೇಳಿದ್ರಿ, ಈ ಮಾಮೂಲಿ ತಳಿಗಳಾದ್ರೆ ಪ್ರಾರಂಭದಲ್ಲಿ 5-6 ವರ್ಷದ ನಂತರವಾಗಿ ಹಿಂಗಾರ ಬರುತ್ತದ್ದು ಅದು ಇರದು, ಇದಕ್ಕೆ ಯಾವಾಗ? ಇದು ಸ್ವಲ್ಪ ಬೇಗನೆ ಬರ್ತದೆ. ಯಾವಾಗ್ಲೂ ಈ ಹೈಬ್ರಿಡ್ಸ್ ಅಂದ್ರೆ ಸಂಕರಣ ತಳಿಗಳು ಬೇಗನೆ ಇಳುವರಿ ಕೊಡೋದು, ಹೆಚ್ಚು ಇಳುವರಿ ಸಾಮಾನ್ಯ ಮಾಡಿಕೆ, ಬೇಗನೆ ಇಳುವರಿ, ಹೆಚ್ಚು ಇಳುವರಿ, ಮತ್ತೆ ಅದೇ ತರನಾಗಿ ಅದರಷ್ಟು ಆಯುಷ್ಯ ಬರೋದಿಲ್ಲ. ಹಾಗಾಗಿ ಆದ್ರೆ ಇದಕ್ಕಿನ್ನೂ ಸಾಕಷ್ಟು ಅಧ್ಯಯನಗಳ ಅವಶ್ಯಕತೆನೂ ಇದೆ ಈಗ ಈ ಪ್ರದೇಶದಲ್ಲಿ ಬೆಳೆದಾಗ. ಯಾಕಂದ್ರೆ ಮೊನ್ನೆ ಒಬ್ಬ ರೈತರು ಬಂದಿದ್ರು ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರಕ್ಕೆ, ಅವ್ರು ಹೇಳ್ತಿದ್ರು ಇಲ್ಲ ಸರ್ ಸ್ವಲ್ಪ ಗಿಡ್ಡ ತಳಿಗಳು ಹಾಕೊಂಡಾಗ ನಮ್ಗೆ ಏನಾಗ್ತದೆ, ಹಿಂಗಾರಗಳು ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಕೈಗೆ ಸಿಗ್ತಾವಲ್ಲ ಬೇಗನೆ ಕಟ್ ಮಾಡ್ಬೋದು, ಈ ಒಂದ್ಸಲ ಹಿಂಗಾರ ಕಟ್ ಮಾಡಿದ್ರೆ ಇಳುವರಿ ಹೋಯ್ತು ಆ ವರ್ಷದ್ದು, ಅಲ್ಲಿ ಒಂದಷ್ಟು ಸಮಸ್ಯೆಗಳು. ಹಾಗಾಗಿ ಗೊತ್ತಿಲ್ಲ ಇನ್ ಮುಂದೆ ಇದು ಯಾವ ತರನೇ ಆಗ್ತದೆ. ಆಮೇಲೆ ಸಾಕಷ್ಟು ಸಂಖ್ಯೆಯಲ್ಲಿ ಇದರದು ಬೇಡಿಕೆ ಇರೋದ್ರಿಂದ ಬಹಳಷ್ಟು ಜನ ರೈತ ಬಾಂಧವರು ಈ ಹೈಬ್ರಿಡ್ಸ್ ಅಂದ್ರೆ ಸಂಕರಣ ತಳಿಗಳನ್ನ ಕೇಳ್ತಾ ಇದ್ದಾರೆ, ಆದ್ರೆ ಅಷ್ಟೊಂದು ಉತ್ಪಾದನೆ ಆಗ್ತಾ ಇಲ್ಲ ನಮ್ಮ ಇದರಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಉತ್ಪಾದನೆ ಆದ ನಂತರ ವ್ಯಾಪಕವಾಗಿ ಇದು ಕೃಷಿಯಲ್ಲಿ ಬಂದಾಗ ಇದರ ಸಾಧಕ ಬಾಧಕಗಳನ್ನು ಇನ್ನು ನಾವು ಕ್ಷೇತ್ರ ಮಟ್ಟದಲ್ಲಿ, ಈಗ ವಿಜ್ಞಾನಿಗಳು ಇದನ್ನ ಬಿಡುಗಡೆ ಮಾಡೋಕ್ಕಿಂತ ಮೊದಲು ಇವೆಲ್ಲ ಅಧ್ಯಯನ ಆಗಿರ್ತವೆ, ಆದರೂ ಸಹಿತ ಮತ್ತೊಂದ್ಸಲ ನಮ್ಗೆ, ಯಾಕಂದ್ರೆ ಕೆಲವು ನಮ್ಗೆ ಗೊತ್ತಿಲ್ಲದಂತ ಹೇಳಿದೆ ನಿಮ್ಗೆ, ಹಿಂಗಾರಗಳು ಕಟ್ ಮಾಡ್ಕೊಂಡು ಹೋಗುವಂತದ್ದು, ಅದನ್ನ ಯಾರು ನಾವು ಅದನ್ನ ಮಾಡಿರ್ಲಿಲ್ಲ. ಇನ್ನೊಬ್ಬ ರೈತರು ಹೇಳಿಲ್ಲ ಸರ್ ಆ ಗೊನೆಗಳನ್ನ ಸರಳವಾಗಿ ಕಟ್ ಮಾಡ್ಬಿಡ್ತಾರೆ, ಇವೆಲ್ಲ ಊಹೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲದಂತಹದ್ದು. ಹೀಗಾಗಿ ಈ ದಿಸೆಯಲ್ಲಿ ಸ್ವಲ್ಪ ನಾವು ಮಾಹಿತಿಯನ್ನ ಕಲೆ ಹಾಕ್ಬೇಕಾಗ್ತದೆ. ಸರಿ, ಒಂದು ಸಂಕರಣ ತಳಿಗೆ ಯಾವ ಒಂದು ವಾತಾವರಣ ತುಂಬಾ ಸೂಕ್ತವಾಗಿ, ಮಣ್ಣು ಯಾವ ರೀತಿ ಇರಬೇಕು ಅಂತ? ಅಲ್ಲ, ಈಗೇನು ನಾವು ನಿಮ್ ಬೆಳೆಗೆ ಹೇಳಿದ್ವಲ್ಲ, ನಾವು ಮಣ್ಣು ಮತ್ತು ಹವಾಗುಣಗಳನ್ನು ಯಾವ ತರ ಅಡಿಕೆ, ಅದೇ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಇದರಲ್ಲಿ ವ್ಯತ್ಯಾಸ ಏನಪ್ಪಾ ಅಂದ್ರೆ ಗಿಡ್ಡ ಆಗ್ತದೆ, ಸಾಗುವಳಿ ಈಜಿ ಆಗ್ತದೆ, ಮತ್ತೆ ಕೊಯ್ಲಿಗೆ ನಮ್ಗೆ ತೊಂದರೆ ಆಗುದಿಲ್ಲ, ಮತ್ತೆ ಈ ಪೂರಕವಾದಂತಹ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿಕ್ಕಾಗಿರ್ಬಹುದು, ಸಾಗುವಳಿ ಕ್ರಮಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅಷ್ಟೇ, ರೋಗಗಳ ಬಗ್ಗೆ, ರೋಗ ಇದರಲ್ಲೇನು ಬರುತ್ತದೆ ಬರಲ್ಲ ಅಂತಲ್ಲ, ಆದ್ರೆ ಇದರಲ್ಲಿ ಉದ್ದೇಶ ಏನಂತಂದ್ರೆ ಕುಬ್ಜ ಆದಾಗ ನೀವು ಸಿಂಪರಣೆ ಮಾಡೋದು ಕಷ್ಟ ಇಲ್ಲ, ಕೊಯ್ಲು ಮಾಡೋದು ಕಷ್ಟ ಇಲ್ಲ, ಮತ್ತೆ ಒಳಗಡೆ ಸಾಗುವಳಿ ಮಾಡುವಂತಹದ್ದು ಅವೆಲ್ಲ ಅಷ್ಟು ಪ್ರಮಾಣದಲ್ಲಿ ತೊಂದರೆ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶ. ಈ ತಳಿಗಳಿಂದ ಸಿಗ್ತಕ್ಕಂತ ಗೋಟ್ನಿಂದ ಬೇರೆ ಒಂದು ಸಸಿಗಳನ್ನ ಮಾಡಬಹುದು ಅಂತೀರಾ, ಯಾವ ರೀತಿ ಅಂತ ಹೇಳ್ತೀರಿ ಸರ್? ಇಲ್ಲ, ಇದನ್ನ ನಾನು ಸಂಕರಣ ತಳಿ ಅಂದ್ರೆ ನೀವೇನು ಒಂದ್ ಗಿಡ ಸಂಕರಣ ತಳಿ ತಂದು ಅದರದ್ದು ಕಾಯಿಗಳನ್ನ ಹಾಕ್ಲಿಕ್ಕಾಗಲ್ಲ, ನೀವು ಮತ್ತೆ ಆ ಮುಖ್ಯ ಸಸಿಗಳನ್ನೇ ತಂದು ಹಾಕ್ಬೇಕಾಗ್ತದೆ. ಆದ್ರೆ ಇಲ್ಲಿ ನಾನು ಒಂದು ಗಮನಿಸಿರೋದು ಏನಂದ್ರೆ, ರೈತರು ಈಗ VTLAH-1 ಆಗಿರ್ಬೋದು ಅಥವಾ 2 ತಂದು ಹಾಕೊಂಡಿರ್ತಾರೆ, ಒಂದ್ 5 ಗಿಡ ಏನೋ 10 ಗಿಡ 20 ಗಿಡ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ, ತಂದು ಹಾಕೊಂಡ್ರು ಅದು ಇಳುವರಿ ಬಂತು ಅಂತ ತಿಳ್ಕೊಳ್ಳಿ, ಬಂದ್ಮೇಲೆ ಅದೇ ಗೋಟುಗಳನ್ನು ತಗೊಂಡು ಮತ್ತೆ ಅವ್ರು ಸಸಿ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ಅದು ಮತ್ತೆ ಅದರದ್ದು ತಾಯಿಯ ಗುಣಗಳೇನಂತ ಮೂಲ ತಾಯಿಯ ಗುಣಗಳು ಇದರಲ್ಲಿ ಕಂಡು ಬರೋದಿಲ್ಲ. ಹೈಬ್ರಿಡ್ ಆಗಿರೋದ್ರಿಂದ ಅದು ಬೇರೆ ಬೇರೆ ತರ, ಬಹಳ ಎತ್ತರ ಇರಬಹುದು, ಇಲ್ಲ ಕುಳುಕರ ಇರಬಹುದು, ಇಲ್ಲ ಮಧ್ಯಮ ಇರಬಹುದು, ಹಾಗೆ ವ್ಯತ್ಯಾಸಗಳಾಗ್ತವೆ. ಹಾಗಾಗಿ ಅದನ್ನು ಮಾಡ್ಕೊಳ್ಳೋದು ಬೇಡ, ಮತ್ತೆ ಅವ್ರ ಗಿಡಗಳನ್ನು ಅದರಿಂದನೇ ತರುವಂಥದ್ದು ಬಹಳ ಸೂಕ್ತವಾದಂಥದ್ದು. ಅಲ್ಲಿ ಸಂಶೋಧನಾ ಕೇಂದ್ರದಿಂದ ಎಲ್ಲಿ ಅದರ ಉತ್ಪಾದನೆ ಆಗ್ತಿದೆ ಅಲ್ಲಿಂದ ತರುವಂಥದ್ದು ಸೂಕ್ತವಾದಂಥದ್ದು. ಈ ದಿಸೆಯಲ್ಲಿ ರೈತರು ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸಾಗರ ಭಾಗದ ತಳಿಗಳ ಕುರಿತಾಗಿ ಅಲ್ಲಿ ಯಾವ ತಳಿಗಳನ್ನ ನಾವು ನೋಡಬಹುದು ಅಂತ. ಸಾಗರ ಭಾಗದಲ್ಲಿ ಸಾಗರ ಸ್ಥಳೀಯ ಅಂತ ಒಂದು ತಳಿ ಇದೆ, ಕೆಳದಿ. ಈಗ ನಾವು ಆ ಕಡೆ ಎಲ್ಲ ಕ್ಷೇತ್ರ ಭೇಟಿಗೆ ಹೋದಾಗ ಹೇಳ್ತಾರೆ ಕೆಳದಿ ತಳಿ ಸರಿ, ಇದು ಮಾಸೂರು ತಳಿ ಬಹಳ ಚೆನ್ನಾಗಿದೆ ಅಂತ. ಆ ಸಾಗರ ಆ ಒಂದು ಪ್ರದೇಶಕ್ಕೆ ಅದು ಸೂಕ್ತವಾಗಿರ್ತದೆ, ಅಂದ್ರೆ ಹೆಚ್ಚು ಮಳೆ, ಆ ಒಂದು ಮಣ್ಣಿನ ಗುಣಧರ್ಮ ಅಲ್ಲಿ ಚೆನ್ನಾಗಿ. ಆ ಪ್ರದೇಶದಲ್ಲಿ ಸಾಗರ ತಳಿನೂ ಸಹಿತ ಸಾಮಾನ್ಯವಾಗಿ ಈ ರಾಶಿ ಅಡಿಕೆಗೆ ಹೆಚ್ಚು ಸೂಕ್ತವಾಗ್ತದ್ದು. ಮತ್ತೆ ಕೆಲವರು ಲೇಟ್ ಆದಾಗ ಅದನ್ನು ಚಾಲಿ ಮಾಡುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಅದು ಸಾಮಾನ್ಯವಾಗಿ 3-3.5 kg ರಾಶಿ ಅಡಿಕೆಯನ್ನು, ಬೇಯಿಸಿದ ಅಡಿಕೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯದು ಸರ್, ತಾವು ಇದುವರೆಗೂ ಈ ಅಡಿಕೆ ತಳಿ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ನಾಗರಾಜಪ್ಪ ಅಡವೆಪ್ಪರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನ ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆ ಹಾಗೂ ಪಶುಪಾಲನೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಒಆರ್ ನಟರಾಜ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆ ಮತ್ತು ಪಶು ಸಂಗೋಪನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಈ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಭೂಮಿಯ ಮೇಲೆ ಇರುವಂತಹ ಎಲ್ಲಾ ಕ್ಷೇತ್ರಗಳನ್ನು ಕೂಡ ಬಾಧಿಸ್ತಾ ಇದೆ. ಬಹಳ ಮುಖ್ಯವಾಗಿ ಪರಿಸರ, ಕೃಷಿ, ಕೈಗಾರಿಕೆ ಇನ್ನೂ ಇತರೆ ವಲಯಗಳನ್ನು ಕೂಡ ಇದು ಬಾಧಿಸ್ತಾ ಇರುವಂಥದ್ದನ್ನ ನಾವು ಗಮನಿಸಬಹುದು. ಇಲ್ಲಿ ಅನೇಕ ಪರಿಣಾಮಗಳು ಉಂಟಾಗ್ತಾ ಇದ್ದಾವೆ, ಹೊಸ ಹೊಸ ಸವಾಲುಗಳು ಕೂಡ ಪ್ರತಿನಿತ್ಯವೂ ಕೂಡ ಬರ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಇವುಗಳನ್ನು ಎದುರಿಸುವುದು ಹೇಗೆ ಅನ್ನುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ. ಇವತ್ತು ಭಾರತ ದೇಶದಲ್ಲಿ ಬಹಳ ದೊಡ್ಡದಾಗಿ ಬೆಳೆದಿರತಕ್ಕಂತಹ ಈ ಪಶುಸಂಗೋಪನೆ ಅಥವಾ ಹೈನು ಕ್ಷೇತ್ರ ಅಂತೇಳಿ ಏನಿದೆಯೋ ಈ ಕ್ಷೇತ್ರವನ್ನು ಕೂಡ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಬಾಧಿಸ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಇಲ್ಲಿ ಹಾಲಿನ ಉತ್ಪಾದನೆ ಆಗಿರಬಹುದು, ಹಸುಗಳ ನಿರ್ವಹಣೆ ಆಗಿರಬಹುದು, ಅವಕ್ಕೆ ಅಗತ್ಯ ಇರತಕ್ಕಂತಹ ಮೇವಾಗಿರಬಹುದು, ಈ ಎಲ್ಲಾ ರಂಗದಲ್ಲಿಯೂ ಕೂಡ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಅನೇಕ ನ್ಯೂನತೆಗಳನ್ನ ಈ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಉಂಟು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಹವಾಮಾನ ಬದಲಾವಣೆ ಪಶು ಸಂಗೋಪನಾ ಕ್ಷೇತ್ರವನ್ನ ಹೇಗೆ ಬಾಧಿಸ್ತಾ ಇದೆ, ಅದನ್ನ ಹೇಗೆ ನಾವು ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಮುಖ್ಯಸ್ಥರು ಹಾಗೂ ಡೀನ್ ಆಗಿರ್ತಕ್ಕಂಥ ಡಾಕ್ಟರ್ ಒಆರ್ ನಟರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪಶು ಸಂಗೋಪನೆ ಅನ್ನುವಂಥದ್ದು ನಾನು ಆಗ್ಲೇ ಹೇಳಿದಾಗೆ ನಮ್ಮ ದೇಶದಲ್ಲಿ ಬೃಹತ್ತಾಗಿ ಬೆಳೆದಿರತಕ್ಕಂತಹ ಒಂದು ದೊಡ್ಡ ಕ್ಷೇತ್ರ ಆಗಿದೆ. ಈ ಪಶು ಸಂಪತ್ತು ನಮ್ಮ ದೇಶದಲ್ಲಿ ಹೇಗಿದೆ ಅಂತೀರ ಸರ್? ಈಗ ತಮಗೆಲ್ಲ ಗೊತ್ತಿರೋ ಹಾಗೆ 80% ನಮ್ಮ ಗ್ರಾಮೀಣ ಜನ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಯಿಂದಲೇ ತಮ್ಮ ಜೀವನೋಪಾಯ ನಡೆಸ್ತಾ ಇರೋದು ತಮಗೆಲ್ಲ ಗೊತ್ತೇ ಇದೆ. ದಿನ ಕಳೆದಂತೆ ಈ ಕೃಷಿ ಆಧಾರಿತ ಜೀವನ ಕಷ್ಟಕರ ಆಗ್ತಲೇ ಸಾಗಿದೆ. ಇದಕ್ಕೆ ಮುಖ್ಯ ಕಾರಣಗಳು ಈ ಕುಗ್ಗುತ್ತಾ ಇರುವಂತಹ ಭೂ ಹಿಡುವಳಿ ಮತ್ತು ಭೂ ಫಲವತ್ತತೆಯೂ ಸಹ ಕುಗ್ತಾ ಇರೋದು ನಾವು ನೋಡ್ಬೋದು. ಜೊತೆಗೆ ಮಳೆಯ ಅಭಾವ ಮತ್ತು ಹವಾಮಾನ ವೈಪರೀತ್ಯ ಈ ಕಾರಣಗಳಿಂದಾಗಿ ಪಶುಸಂಗೋಪನೆಯು ಇಂದು ಒಂದು ಪ್ರಮುಖ ಕಸುಬಾಗಿ ಮಾರ್ಪಟ್ಟಿರೋದು ತಮಗೆಲ್ಲ ಗೊತ್ತೇ ಇದೆ. ಈಗ ನಾವು ಏನು ರೈತರನ್ನು ವಿಂಗಡಿಸ್ತೀವಿ, ಮಧ್ಯಮ ರೈತ, ಸಣ್ಣ ರೈತ ಹಾಗೂ ಕೃಷಿ ಕಾರ್ಮಿಕ ಅಂತ ಹೇಳಿ, ಇವರೆಲ್ಲರ ಬಳಿನೇ ಶೇಕಡ 87.7% ಜಾನುವಾರು ಸಂಪತ್ತು ಇದೆ ಅಂತ ನಮಗೆ ತಿಳಿದು ಬಂದಿದೆ ಇತ್ತೀಚಿನ ಅಂಕಿಅಂಶಗಳಿಂದ. ಮತ್ತೆ ಕೃಷಿ ಮತ್ತು ಪಶುಸಂಗೋಪನೆ ಒಂದು ಎತ್ತಿನ ಗಾಡಿ ಎರಡು ಚಕ್ರಗಳಿದ್ದಂತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಎರಡು ಜೊತೆಯಲ್ಲಿದ್ದರೆ ಮಾತ್ರ ರೈತರ ಬದುಕು ಸುಸ್ಥಿರವಾಗಲು ಸಾಧ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ನಮ್ಮ ರೈತರು ಪ್ರಸ್ತುತ ಈ ಜಾಗತಿಕ ಹಾಗೂ ಹವಾಮಾನ ವಿಪರೀತ ಪರಿಸ್ಥಿತಿಗಳಲ್ಲಿ ಸುಸ್ಥಿರ ಹಾಗೂ ಲಾಭದಾಯಕ ಪಶುಸಂಗೋಪನೆಯನ್ನ ಕಾಣಬೇಕಾಗೋದು ಅತಿ ಮುಖ್ಯವಾದ್ದು. ಇದನ್ನು ಮಾಡಬೇಕಾದಲ್ಲಿ ನಾವು ಅನೇಕಾರು ವಿಷಯಗಳನ್ನು ಅದು ನೋಡೋದಕ್ಕೆ ಸರಳವಾಗಿದ್ರೂ ಸಹ ನಾವು ಅನೇಕಾರು ವಿಷಯಗಳನ್ನು ತಿಳ್ಕೊಂಡು ನಮ್ಮ ಮಟ್ಟದಲ್ಲೇ ಅದಕ್ಕೆ ಒಂದು ಪರಿಹಾರನ ನಾವು ಕಂಡ್ಕೋಬಹುದು ಅಂತ ನಾನು ಹೇಳ್ತೀನಿ. ಸಾಮಾನ್ಯವಾಗಿ ಪರಿಸರದಲ್ಲಿ ಏನೇ ಬದಲಾವಣೆಗಳಾಗ್ಲಿ ನಮ್ಮ ಬಗ್ಗೆ ನಾವು ಆಲೋಚನೆಯನ್ನು ಮಾಡ್ತೀವಿ. ಹೌದಾಯ್ತು, ಇದೇನ್ ಪರಿಣಾಮ ಉಂಟು ಮಾಡುತ್ತೆ, ಅದಕ್ಕೆ ಪರಿಹಾರ ಏನು ಅಂತ ಹೇಳಿ ಆಲೋಚನೆ ಮಾಡ್ತೀವಿ. ಆದ್ರೆ ನಮ್ಮ ಜೊತೆ ಇರತಕ್ಕಂತಹ ಪಶು ಸಂಪತ್ತಿನ ಬಗ್ಗೆ ನಾವು ಯಾವಾಗ್ಲೂ ಕೂಡ ಆಲೋಚನೆಯನ್ನ ಮಾಡೋದಿಲ್ಲ. ಈ ನಿಟ್ಟಿನಲ್ಲಿ ಈ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಪಶು ಸಂಪತ್ತಿನ ಮೇಲೂ ಕೂಡ ಏನಾದರೂ ಪರಿಣಾಮವನ್ನು ಉಂಟು ಮಾಡ ಖಂಡಿತವಾಗೂ. ಮೊದಲನೇದಾಗಿ ಹೇಳಬೇಕು ಅಂತ ಅಂದ್ರೆ ಮೊದಲ ಪರಿಣಾಮ ಅಂತ ಅಂದ್ರೆ ಈ ಶಾಖದ ಒತ್ತಡ. ಈಗ ಮಳೆ ಇಲ್ದಲ್ಲೇ ಇರೋದು, ಆಗ ಅತಿಯಾಗಿ ಶಾಖನ ನಾವು ನೋಡ್ಬೋದು. ಈಗ ನೋಡಿ, ಈಗಾಗಲೇ ನಾವು ಎಷ್ಟು ಶಾಖನ ನಾವು ಅನುಭವಿಸ್ತಾ ಇದ್ದೀವಿ. ಅದು ಸಹ ಹೆಚ್ಚು ಇಳುವರಿ ಕೊಡುವಂತ ನಮ್ಮ ಜಾನುವಾರುಗಳ ಮೇಲೆ ಆಗ್ಬೋದು, ಮಾಮೂಲಿ ಯಾವುದೇ ತರದ ಜಾನುವಾರುಗಳ ಮೇಲೂ ಸಹ ಈ ಒತ್ತಡ ತುಂಬಾ ಉಂಟಾಗುತ್ತೆ. ಈ ಶಾಖದ ಒತ್ತಡದ ಪರಿಣಾಮವಾಗಿ ಏನಾಗುತ್ತೆ ಅಂದ್ರೆ ಜಾನುವಾರುಗಳಲ್ಲಿ ಮೊದಲನೇದಾಗಿ ಆಹಾರ ಸೇವನೆ ಕಡಿಮೆ ಆಗುತ್ತೆ, ಮತ್ತೆ ಫಲವತ್ತತೆ ಕ್ಷೀಣ ಆಗುತ್ತೆ, ಅಂದ್ರೆ ಫರ್ಟಿಲಿಟಿ ಕಡಿಮೆ ಆಗುತ್ತೆ, ಹಾಲಿನ ಇಳುವರಿ ಮತ್ತು ಈ ಜಾನುವಾರುಗಳ ದೇಹದ ಬೆಳವಣಿಗೆನೂ ಸಹ ಕುಂಠಿತ ಆಗುತ್ತೆ. ಇವೆಲ್ಲದರ ಜೊತೆಗೆ ಯಾವಾಗ ನಾವು ಅದು ಮೇವು ತಿನ್ನೋದಿಲ್ಲ ಮತ್ತೆ ಶಾಖದ ಒತ್ತಡ ಜಾಸ್ತಿ ಇದೆ ಅಂದಾಗ ಹಾಲಿನ ಇಳುವರಿ ಕಡಿಮೆ ಆಗೋದು ಅಲ್ಲದೆ ಹಾಲಿನ ಗುಣಮಟ್ಟನೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನು ಕೋಳಿ ಮತ್ತು ಹಂದಿಗಳಲ್ಲಿ ಭಾರಿ ಸೂಕ್ಷ್ಮವಾದ ಪ್ರಾಣಿಗಳು ಅಂತ ಹೇಳ್ಬೋದು. ಕೋಳಿ ಮತ್ತು ಹಂದಿಗಳು ಶಾಖ ಹೆಚ್ಚಾದಾಗ ಸಾಯೋದನ್ನ ಈ ಸಮ್ಮರ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಈ ಒಂದು ಶಾಖದ ಒತ್ತಡದಿಂದ ಸಾವು ಸಹ ಸಂಭವಿಸೋದನ್ನ ನಾವು ನೋಡ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ. ಮತ್ತೆ ಅತಿಯಾದ ಶಾಖದ ಒತ್ತಡದಿಂದ ಈ ಫಲವತ್ತತೆ ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಇದ್ರ ಜೊತೆಗೆ ಈ ಫಲವತ್ತತೆ ಅಂದ್ರೆ ಏನು, ಗರ್ಭ ಧರಿಸಿದ್ರು ಸಹ ಈ ಗರ್ಭಪಾತದ ಮಟ್ಟನೂ ಸಹ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇದೆಲ್ಲದರ ಜೊತೆ ಈ ಶಾಖದ ಒತ್ತಡ ಇನ್ನು ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ಅಂದ್ರೆ, ಈ ಹವಾಮಾನ ವೈಪರೀತ್ಯದಿಂದ ಕೆಲವೊಂದು ಈಗ ನಾವು ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ, ಉಣ್ಣೆ ಚಿಕಟ ಸೊಳ್ಳೆಗಳ ಸಂಖ್ಯೆ ಸಹ ಹೆಚ್ಚಾಗುತ್ತೆ. ಅವು ಏನು ಲೈಫ್ ಸೈಕಲ್ ಏನಿರುತ್ತೆ ಅಲ್ಲ, ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಇದರ ಪರಿಣಾಮವಾಗಿ ಈ ಕೀಟಗಳ ಮುಖಾಂತರ ಹರಡುವ ಕೆಲವು ರೋಗಗಳು ಏನಿರುತ್ತೆ, ಇವುಗಳ ಮುಖಾಂತರ ಹರಡುವ, ಇವು ಇಂಟರ್ಮೀಡಿಯಟ್ ಪೋಸ್ಟ್ ಅಂತ ಹೇಳ್ತೀವಿ, ಇವುಗಳ ಮುಖಾಂತರ ಹರಡುವಂತ ರೋಗಗಳು ಉಲ್ಪಣ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಈ ಕುರಿಗಳಲ್ಲಿ ಕಾಣುವಂತ ನೀಲಿ ನಾಲ್ಗೆ ರೋಗ ಇರ್ಬೋದು, ರಿಫ್ಟ್ ವ್ಯಾಲಿ ಫೀವರ್ ಅಂತ ಹೇಳಿ ಇತ್ಯಾದಿ ರೋಗಗಳು. ಮತ್ತೆ ಈ ಶಾಖದ ಒತ್ತಡದಿಂದ ಏನಾಗುತ್ತಪ್ಪ ಅಂತ ಅಂದ್ರೆ ನೀರಿನ ಕೊರತೆ, ಇದರಿಂದ ಜಾನುವಾರುಗಳಲ್ಲಿ ಜಲಸಂಚಯನ ಅಂತ ಹೇಳ್ತೀವಿ, ಹೈಡ್ರೇಷನ್ ಅಂತ ಹೇಳ್ತೀವಿ ನಾವು, ಆಮೇಲೆ ಪಚನ ಕ್ರಿಯೆ ಡೈಜೆಷನ್ ಆಗುವಂತದ್ದು, ಇದ್ರ ಮೇಲೆ ಪರಿಣಾಮ ಬೀರಿ ಒಟ್ಟಾರೆಯಾಗಿ ಜಾನುವಾರುಗಳ ಆರೋಗ್ಯದಲ್ಲಿ ಏರ್ಪೇರ್ ಆಗೋದನ್ನ ನಾವು ನೋಡ್ಬೋದು. ಮತ್ತೆ ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಗೆ ಗೊತ್ತಿರೋ ಹಾಗೆ ಒಂದು ಜಾನುವಾರು ಏನಿಲ್ಲ ಅಂದ್ರೆ ಒಳ್ಳೆ ಹಾಲು ಕೊಡುವಂತ ಹಸು 75-80 ಲೀಟರ್ ಅದಕ್ಕೆ ಬೇಕಾಗುತ್ತೆ ಕುಡಿಯೋದಕ್ಕೆ. ಅದರಿಂದ ಈ ನೀರಿನ ಬೇಡಿಕೆನೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ನೀರನ್ನು ಅವಲಂಬಿಸಿದ ಇತರ ವಲಯಗಳ ಮೇಲೂ ಸಹ ಇದು ಪರಿಣಾಮ ಬೀರ್ತಾ ಹೋಗುತ್ತೆ. ಶಾಖದ ಒತ್ತಡ ಅನ್ನುವಂಥದ್ದು ಅನೇಕ ಪರಿಣಾಮಗಳನ್ನು, ಅದು ರೋಗಗಳಿರ್ಬೋದು, ಆಹಾರ ಸೇವನೆ ಇರ್ಬೋದು, ಇಳುವರಿ ಇರ್ಬೋದು, ಹಾಲಿನ ಗುಣಮಟ್ಟ ಇರ್ಬೋದು, ಇದೆಲ್ಲದನ್ನ ಮೇಲೆ ಪರಿಣಾಮ ಬೀರುತ್ತೆ. ಈಗ ಬೇಸಿಗೆಯಲ್ಲಿ ಹೇಗೆ ನಮಗೆ ಆಹಾರ ಹೆಚ್ಚಾಗಿ ಸೇರೋದಿಲ್ಲ ಕೂಡ. ಹೌದೌದು, ಅದೇ ರೀತಿ ಅದು ಅವುಗಳ ಬೆಳವಣಿಗೆಯ ಮೇಲೆ, ಅವು ಉತ್ಪಾದನೆ ಮಾಡ್ತಕ್ಕಂತ ಹಾಲಿನ ಮೇಲೆ, ಇದ್ರ ಮೇಲೆಲ್ಲವೂ ಕೂಡ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಹೌದು, ಅವುಗಳ ಬೆಳವಣಿಗೆ ಆಗೋದಿಲ್ಲ ಮತ್ತೆ ಈ ಹಾಲಿನ ಉತ್ಪಾದನೆಯನ್ನು ಕೂಡ ಖಂಡಿತ ಆಗೋದಿಲ್ಲ ಆಗೋದಿಲ್ಲ. ಇನ್ ಕೆಲವು ಪ್ರಾಣಿಗಳಲ್ಲಿ ಅದನ್ನ ಸಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ. ಅವು ಸಾವನ್ನಪ್ಪತಕ್ಕಂಥದ್ದು ಹಂದಿ ಮತ್ತೆ ಕೋಳಿಗಳಲ್ಲಿ ಜಾಸ್ತಿ ಇರುತ್ತೆ. ಬೇರೆ ಇನ್ನೇನೇನು ಪರಿಣಾಮಗಳನ್ನು ಮಾಡುತ್ತೆ ಈಗ ಆಹಾರ ಸಂಪನ್ಮೂಲಗಳು? ನಾನು ಈಗ ಶಾಖದ್ದು ಹೇಳಿದೆ, ಅತಿವೃಷ್ಟಿ ಮತ್ತೆ ಅನಾವೃಷ್ಟಿ ಎರಡರಲ್ಲೂ ಸಹ ಮೇಯಿಸುವ ಪ್ರದೇಶ, ಈಗ ಹೊರಗಡೆ ಏನು ಬಿಟ್ಟು ಜಾನುಗಳನ್ನು ಮೇಯಿಸ್ತಾ ಇರ್ತೀವಿ ಆ ಪ್ರದೇಶ, ಹಾಗೂ ಮೇವು ಉತ್ಪಾದನೆ ಮೇಲೆ ಪರಿಣಾಮ ಬೀರುತ್ತೆ. ನೀರಿನ ಕೊರತೆ ಇರೋದ್ರಿಂದ ಅತಿಯಾದ ಶಾಖ ಇದೆಲ್ಲದ ಕಾರಣ ಇರ್ಬೋದು. ಮತ್ತೆ ಮೇವಿನ ಗುಣಮಟ್ಟ ತುಂಬಾ ಕ್ಷೀಣ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಈ ನಾವು ಮಣ್ಣಲ್ಲೇನೆ ಏನು ನಮ್ಗೆ ಪೋಷಕಾಂಶಗಳು ಇಲ್ದಾಗ ಮೇವಿಗೂ ಸಹ ಬರೋದಿಲ್ಲ. ಈ ಸಮಯದಲ್ಲಿ ಇಂಗಾಲದ ಆಮ್ಲ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮಟ್ಟನೂ ಸಹ ಹೆಚ್ಚಾಗೋದ್ರಿಂದ ಮೇವುಗಳಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಸಸಾರಜನಕ ಪ್ರೋಟೀನ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವಿ ಅದು ಸಹ ಕೊರತೆಯಲ್ಲಿ ಎದ್ದು ಕಾಣ್ತಾ ಹೋಗುತ್ತೆ. ಇಷ್ಟನ್ನ ನಾವು ಆಹಾರ ಸಂಪನ್ಮೂಲ ಮೇಲೆ ಪರಿಣಾಮ ಬೀರೋದನ್ನು ನಾವು ನೋಡಬಹುದು. ಅನಂತರ ಇನ್ಯಾವ್ಯಾವ ಸಮಸ್ಯೆಗಳು ಉಂಟಾಗುತ್ತೆ? ಆಮೇಲೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಹಸಿರು ಮನೆ ಅನಿಲ ಹೊರಸೂಸುವಿಕೆ ಅಂತ ಹೇಳ್ತೀವಿ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂತ ಹೇಳಿ. ಈ ಮೆಲುಕು ಹಾಕುವಂತ ಪ್ರಾಣಿಗಳಲ್ಲಿ ಹೊಟ್ಟೆಯಲ್ಲಿ ಆಹಾರ ಉದುವಿಕೆ ಅಂತ ಹೇಳ್ತೀವಿ, ಎಂಟ್ರಿಕ್ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಈ ಎಂಟ್ರಿಕ್ ಫರ್ಮೆಂಟೇಷನ್ ಕ್ರಿಯೆಯಿಂದ ಮೀಥೇನ್ ಅಂಶ ಉತ್ಪಾದನೆ ಆಗ್ತಾ ಇರುತ್ತೆ, ಇದು ಪರಿಸರಕ್ಕೆ ಸೇರ್ಕೊಂತ ಇರುತ್ತೆ. ಈ ನಮ್ಮ ಐನು ಜಾನುವಾರುಗಳಿಂದ ಏನಪ್ಪಾ ಅಂತ ಅಂದ್ರೆ ಆಲ್ಮೋಸ್ಟ್ ನಾವು ಹೇಳ್ಬೇಕು ಅಂದ್ರೆ ಶೇಕಡ 14.5% ಪರಿಸರಕ್ಕೆ ಈ ಮೀಥೇನ್ ಒಂದು ಎಮಿಷನ್ ಆಗೋದನ್ನ ನಾವು ನೋಡ್ಬೋದು. ಮತ್ತೆ ಮೇಲ್ವಿಚಾರಣೆ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಈ ಗೊಬ್ಬರದ ಮೇಲ್ವಿಚಾರಣೆ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಲ್ಲಿ ಈ ವೈಜ್ಞಾನಿಕ ರೀತಿಯಲ್ಲಿ ನಾವು ಈ ಗೊಬ್ಬರನ ಮೇಲ್ವಿಚಾರಣೆ ಮಾಡೋದಿಲ್ಲ. ಹೇಗೆ ಅಂದ್ರೆ ತಾವೆಲ್ಲ ನೋಡಿದಿರಾ ಈ ಸಮಯದಲ್ಲಿ ಬೇಸಿಗೆನಲ್ಲಿ ಏನ್ ಮಾಡ್ತಾರೆ, ಗೊಬ್ಬರನ ತಗೊಂಡು ಹೋಗಿ ಸುಮ್ನೆ ಎಲ್ಲ ಫೀಲ್ಡ್ ಅಲ್ಲಿ ಹಾಕಿ ಬಂದ್ಬಿಡ್ತಾರೆ ಹೊಲದಲ್ಲಿ, ಅದಕ್ಕೇನು ಇದ್ ಮಾಡೋದು. ಇದರಿಂದಲೂ ಸಹ ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಅಂಶಗಳು ಉತ್ಪಾದನೆಯಾಗಿ ಪರಿಸರಕ್ಕೆ ಸೇರ್ಪಡೆ ಆಗ್ತಾ ಹೋಗ್ತಾ ಇರ್ತವೆ. ಇದೊಂದಾಯ್ತು. ಇದಕ್ಕೆಲ್ಲ ನಾವು ಕೊನೆಗಾಣಿಸ್ಬೇಕು ಅಂದ್ರೆ ಜೀವ ವೈವಿಧ್ಯ, ಈ ಬಯೋ ಡೈವರ್ಸಿಟಿ ಅಂತ ಏನ್ ಹೇಳ್ತೀವಿ, ಇಂಥ ಸಂದರ್ಭದಲ್ಲಿ ಸ್ಥಳೀಯ ಜಾನುವಾರು ತಳಿಗಳನ್ನ ಸಾಕೋದು ಅತಿ ಮುಖ್ಯವಾದ ಅಂದ್ರೆ ಈ ನೇಟಿವ್ ಲೈವ್ ಸ್ಟಾಕ್ ಬ್ರೀಡ್ಸ್ ಅಂತ ಏನ್ ಹೇಳ್ತೀವಿ, ಇದು ವೈಪರೀತ್ಯಕ್ಕೆ ಹೊಂದ್ಕೊಳ್ಳುವಂತ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಇದನ್ನ ನಾವು ರೈತರು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಈ ತರ ಪರಿಣಾಮದಲ್ಲಿ ನಮ್ಮ ಆದಷ್ಟು ನಮ್ಮ ಸ್ಥಳೀಯ ಜಾನುವಾರು ತಳಿಗಳನ್ನ ನಾವು ಸಾಕಾಣಿಕೆ ಮಾಡಿದ್ರೆ ಈ ತರ ಇದರಲ್ಲಿ ಹೊಂದ್ಕೊಳ್ಳುವಂತ ಸಾಮರ್ಥ್ಯ ಇರುತ್ತೆ. ಈಗ ಹೊಂದ್ಕೊಂಡಲ್ಲಿ ಇಲ್ದಾಗ ಆದಷ್ಟು ನಾವು ಹಾಗಂತ ಹೇಳಿ ನಾವು ಇದೊಂದೇ ತಳಿಗಳನ್ನ ನಾವು ಸಾಕಿದ್ರೆ ಲಾಭದ ಮೇಲೆ ನಾವು ನೋಡ್ಬೇಕಾಗುತ್ತೆ. ಇದಕ್ಕೆ ಅನೇಕಾರು ಪರಿಹಾರಗಳನ್ನು ನಾವು ತಿಳ್ಕೊಂಡಿದ್ರೆ ಹವಾಮಾನ ವೈಪರೀತ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ನಾವು ಖಂಡಿತವಾಗ್ಲೂ ಇದರಿಂದ ಹೊರಗಡೆ ಬಂದು ನಮ್ಮ ಜಾನುವಾರುಗಳ ಉತ್ಪಾದನೆಯಲ್ಲಿ ಸ್ಥಿರತೆ ಕಾಪಾಡೋ ಹಾಗೆ ನಾವು ನೋಡ್ಕೋಬಹುದು. ಈಗ ಒಂದು ಕೃಷಿ ಅರಣ್ಯ, ಈಗ ಆಗ್ರೋ ಫಾರೆಸ್ಟ್ರಿ ಅಂತ ಹೇಳ್ತೀವಿ. ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದೆ ಜೀವ ವೈವಿಧ್ಯ ಅಂತ ಹೇಳಿ, ಈ ಹುಲ್ಲುಗಾವಲುಗಳಲ್ಲಿ ಕೃಷಿ ಅರಣ್ಯ ಪ್ರಯೋಜನ ತುಂಬಾ ಇದೆ. ಅಂದ್ರೆ ಹುಲ್ಲುಗಾವಲಿಗೆ ನೆರಳನ್ನು ಕೊಡೋದು ಅಲ್ದಲೇನೆ ಮೇವಿನ ಗಿಡ ಮರಗಳನ್ನು ಬೆಳೆಯೋದ್ರಿಂದ ಈ ಕೃಷಿ ಅರಣ್ಯದಲ್ಲಿ ಜಾನುವಾರುಗಳಿಗೆ ಮೇವು ಹಾಗೂ ಮತ್ತೆ ಆದಷ್ಟು ಈ ಕಾರ್ಬನ್ ಡೈಆಕ್ಸೈಡ್ ಅಂತ ನಾನು ಏನು ಹೇಳಿದೆ ಇಂಗಾಲದ ಡೈಆಕ್ಸೈಡ್ ಪರಿಸರದಲ್ಲಿ ಅದನ್ನ ಹಿಡಿದಿಡೋ ಅಂತ ಶಕ್ತಿನೂ ಇರುತ್ತೆ. ಮತ್ತೆ ಈ ನಾವು ಮೇವನ್ನು ಸಹ ನೆರಳಲ್ಲಿ ನಾವು ಚೆನ್ನಾಗಿ ಕಾಪಾಡ್ಕೋಬಹುದು. ಮತ್ತೆ ಈ ಸಾಯಿಲ್ ಫರ್ಟಿಲಿಟಿ ಮಣ್ಣಿನ ಫಲವತ್ತತೆಯನ್ನು ಸಹ ಹೆಚ್ಚಾಗ್ತಾ ಹೋಗುತ್ತೆ. ಹೀಗೆ ಕೃಷಿ ಅರಣ್ಯ ಒಂದು ಪರಿಹಾರವಾಗಿ ನಮಗೆ ಕಾಣುತ್ತೆ. ಈ ಮೇವು ನಾವೀನ್ಯತೆ ಇದರಲ್ಲಿ ಏನಾದರೂ ಅನುಕೂಲಗಳು ಸಂಭವಿಸುತ್ತೆ ಅಂದ್ರೆ ಮೇವು ನಾವೀನ್ಯತೆ ಅಂತ ಅಂದ್ರೆ ಫೀಡ್ ಇನೋವೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಪರ್ಯಾಯ ಮೇವುಗಳನ್ನು ನಾವು ಕಂಡಿಡ್ಕೋಬೇಕಾಗುತ್ತೆ. ಈ ತರದಲ್ಲಿ ಯಾವ್ದಂತ ತಮಗೆ ಗೊತ್ತಿದೆ, ಇದು ಅತಿವೃಷ್ಟಿ ಇರ್ಬೋದು ಅನಾವೃಷ್ಟಿ ಇರ್ಬೋದು ಮೊದಲು ಹೊಡೆತ ಬೀಳೋದೆ ಮೇವುಗೆ, ಮೇವಿಗೋಸ್ಕರ ಪರ್ಯಾಯ ಮೇವುಗಳು ಅಂದ್ರೆ ಈ ಒಣಕಡ್ಡಿ ಎಲೆಗಳು ಆಲ್ಗೆ ಇತ್ಯಾದಿಗಳನ್ನ, ಇವು ಹೆಚ್ಚಾಗಿ ಮೀಥೇನ್ ಎಮಿಷನ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದನ್ನು ಉಪಯೋಗಿಸೋದಿಲ್ಲ, 80% ಆ ಮೀಥೇನ್ ಅಂಶ ಪರಿಸರಕ್ಕೆ ಸೇರೋದು ಜಾನುವಾರುಗಳು ವಲಯದಿಂದ ಕಡಿಮೆ ಮಾಡಬಹುದು ಅಂತ ಹೇಳ್ತೀವಿ. ಈಗ ಒಣ ಮೇವನ್ನ 1-2 inches ಕಟಾವ್ ಮಾಡಿ ಯೂರಿಯಾ ಟ್ರೀಟ್ಮೆಂಟ್ ಸಾಲ್ಟ್ ಟ್ರೀಟ್ಮೆಂಟ್ ಅಂತೆಲ್ಲ ಮಾಡಿ ಏನು ನಾವು ಜಾನುವಾರುಗಳಿಗೆ ಕೊಡ್ತಾ ಹೋಗ್ತೀವಿ, ಆ ತರದನ್ನ ನಾವು ಪರ್ಯಾಯ ಮೇವನ್ನ ನಾವು ನೋಡ್ಕೋಬೇಕಾಗತ್ತೆ. ಮತ್ತೆ ಸುಧಾರಿತ ಮೇಯಿಸುವ ಪದ್ಧತಿ, ಸಾಮಾನ್ಯವಾಗಿ ನಿರಂತರ ಮೇಯಿಸುವಿಕೆ ಅಂತ ಹೇಳ್ತೀವಿ, ರೊಟೇಷನ್ ಗ್ರೇಸಿಂಗ್ ಅಂತ ಹೇಳಿ, ಇದರಿಂದ ಮಣ್ಣಿನ ಆರೋಗ್ಯನೂ ಸಹ ಇದಾಗುತ್ತೆ. ಆಮೇಲೆ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ, ಅಂದ್ರೆ ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡ್ ಪ್ರಕ್ರಿಯೆಯನ್ನು ಅದನ್ನ ಹಿಡಿದಿಡೋ ಅಂತದಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಈ ತರ ಪರ್ಯಾಯದ ನಾವು ಮೇವು ನಾವು ನ್ಯತೆ ಕಡೆ ಹೆಚ್ಚು ಗಮನನ ಕೊಡಬೇಕಾಗುತ್ತೆ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ನಾವು ಹೆಚ್ಚಾಗಿ ಕೇಳ್ತಕ್ಕಂತ ಒಂದು ಶಬ್ದ ಅಂತ ಹೇಳಿದ್ರೆ ಸಮಗ್ರ ಕೃಷಿ ಅಂತ. ಎಲ್ಲಾ ಕೃಷಿಕರು ಕೂಡ ಸಮಗ್ರ ಕೃಷಿಯನ್ನ ಮಾಡಬೇಕು ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ, ಮತ್ತೆ ಅಧಿಕಾರಿಗಳು ಕೂಡ ಹೇಳ್ತಾರೆ. ಇದು ಆದಾಯ ವೃದ್ಧಿಗೆ ಮತ್ತೆ ನಮ್ಮ ಈ ಪರಿಸರ ಏನಿದೆಯೋ ಅದರ ಸಮತೋಲನಕ್ಕೆ ಮತ್ತೆ ನಮ್ಮ ಮಣ್ಣಿನ ಒಂದು ಫಲವತ್ತತೆ ಏನಿದೆಯೋ ಅದೆಲ್ಲದನ್ನು ಕೂಡ ಉಳಿಸ್ಲಿಕ್ಕೆ ಅನುಕೂಲ ಅಂತ ಹೇಳಿ ಹೇಳ್ತಾರೆ. ಈ ಸಮಗ್ರ ಕೃಷಿ ಅನ್ನುವಂಥದ್ದು ಈ ಹವಾಮಾನ ಬದಲಾವಣೆಗೆ ಏನಾದರೂ ಪರಿಹಾರವನ್ನ ಸೂಚಿಸುತ್ತೆ. ಖಂಡಿತವಾಗೂ ಇದೆ. ಏನಪ್ಪ ಅಂತ ಅಂದ್ರೆ ಈಗೆಲ್ಲ ನಾವು ಗೊತ್ತಿರೋ ಹಾಗೆ 10-6 ವರ್ಷಗಳ ಹಿಂದೆ ಸಮಗ್ರ ಕೃಷಿಯನ್ನ ನಾವು ನೋಡ್ತಾ ಇದ್ವು. ಹಾಗೆ ಇತ್ತೀಚೆಗೆ ಸರ್ಕಾರ ಇರ್ಬೋದು ಮತ್ತೆ ವಿಶ್ವವಿದ್ಯಾನಿಲಯಗಳು ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಅಂದ್ರೆ ಸಮಗ್ರ ಕೃಷಿ, ಜೈವಿಕ ಕೃಷಿ ಮತ್ತೆ ಪಶು ಸಾಕಾಣಿಕೆಯನ್ನು ಮಾಡಿದಾಗ ಖಂಡಿತವಾಗಿ ಈ ಕೃಷಿಯನ್ನು ನಾವು ಕೈಗೊಂಡಾಗ ಈ ತರದ ಕೃಷಿಯನ್ನ ಈ ಮೇವಿಗಾಗಿ ಅಂದ್ರೆ ಈ ತರದ ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಈ ಮೇವಿಗಾಗಿ ಬೇರೆ ಮೂಲಗಳ ಮೇಲೆ ಅವಲಂಬಿತ ಆಗೋದನ್ನ ನಾವು ಕಡಿಮೆ ಮಾಡಬಹುದು. ಮೇವು ಕಡಿಮೆ ಆದಾಗ ನಾವೇನ್ ಮಾಡ್ತೀವಿ, ಹೋಗಿ ಅದನ್ನ ಈಗೇನೋ 10 ಲೀಟರ್ ಹಾಲು ಕೊಡ್ತಾ ಇರೋಸಕ್ಕೆ ಒಂದು 5 ಕೆಜಿ ಅಷ್ಟು ತಿಂಡಿ ಕೊಡಬೇಕು ಅಂದಾಗ ತಿಂಡಿನ ಅಂಗಡಿಯಿಂದ ಕೊಂಡ್ಕೊಂಡ್ ಬರ್ತೀವಿ, ಹಾಲು ಕಡಿಮೆ ಆಗಬಾರ್ದು ಅಂತ ತಿನ್ನಿಸ್ತಾ ಹೋಗ್ತೀವಿ. ಸೊ ಈ ತರ ಇದ್ದಾಗ ಏನಾಗುತ್ತೆ, ರೈತನಿಗೆ ಖರ್ಚುನೂ ಜಾಸ್ತಿ ಆಗುತ್ತೆ, ನಿವ್ವಳ ಲಾಭನೂ ಕಡಿಮೆ ಆಗುತ್ತೆ, ಮತ್ತೆ ಬೇರೆ ಮೂಲಗಳ ಮೇಲೆ ಮೇವಿಗೋಸ್ಕರ ಅವಲಂಬಿತ ಆಗಬೇಕಾಗಿ ಬರುತ್ತೆ. ಅದೇ ಈ ಸಮಗ್ರ ಕೃಷಿ ಇದ್ದಾಗ ನಮ್ಮ ನಮ್ಮಲ್ಲಿ ಬೇಕಾದಂತ ಮೇವನ್ನ ನಾವೇನೆ ಉತ್ಪಾದನೆ ಮಾಡ್ಕೊಂತ ಇರ್ತೀವಿ. ಈ ತರದಲ್ಲಿ ಖಂಡಿತವಾಗ್ಲೂ ಇದು ಅನುಕೂಲ ಆಗುತ್ತೆ ಈ ಪದ್ಧತಿ. ಹೀಗೆ ಸಮಗ್ರ ಕೃಷಿಯನ್ನ ಅಳವಡಿಕೆ ಮಾಡಿಕೊಳ್ಳುವ ಮೂಲಕವೂ ಕೂಡ ಈ ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳೇನಿದ್ದಾವೋ ಅವುಗಳನ್ನ ಎದುರಿಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಇತ್ತೀಚೆಗೆ ನಾವು ಮತ್ತೊಂದು ಪದವನ್ನು ಕೇಳ್ತೇವೆ, ಹವಾಮಾನ ಚತುರ ಕೃಷಿ ಅಂತ ಹೇಳಿ. ಈ ಹವಾಮಾನ ಚತುರ ಕೃಷಿ ಅನ್ನುವಂಥದ್ದು ಈ ಹವಾಮಾನ ಬದಲಾವಣೆಯಿಂದ ಪಶುಸಂಗೋಪನೆಯ ಮೇಲೆ ಏನು ವ್ಯತಿರಿಕ್ತವಾದಂತಹ ಪರಿಣಾಮಗಳು ಉಂಟಾಗ್ತಾ ಇದಾವೋ ಅವುಗಳನ್ನ ತಡೀಲಿಕ್ಕೆ ಸಹಾಯಕವಾಗುತ್ತೆ. ಖಂಡಿತವಾಗ್ಲೂ ಈಗ ನಾವು ಈಗ ಇತ್ತೀಚಿನ ವರ್ಷಗಳಲ್ಲಿ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಹವಾಮಾನ ಚತುರ ಕೃಷಿ ಅಂತ ಹೇಳ್ತಾ ಇದೀವಿ. ಹವಾಮಾನಕ್ಕೆ ಹೊಂದಿಕೊಂಡಂತ ಅಂತೆ ಮೊದಲೇ ಆಂಟಿಸಿಪೇಟ್ ಮಾಡಿ ನಾವು ಬೆಳೆಗಳನ್ನ ಬೆಳ್ಕೊಳ್ಳೋದು ಈ ತರದ ಇದರಲ್ಲಿ ಅದಕ್ಕೆ ಕರೆಕ್ಟ್ ಆಗಿ ನಾವು ಪ್ಲಾನ್ ಮಾಡ್ಕೋಬಹುದು. ಹೀಗಾಗಿ ಹವಾಮಾನ ವೈಪರೀತ್ಯ ಈಗ ಹೇಳ್ತಾರೆ, ಈಗ ಪ್ರೆಡಿಕ್ಷನ್ಸ್ ಏನ್ ಬರ್ತಾ ಇರುತ್ತೆ ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡಾಗ ಪಶು ಸಾಕಾಣಿಕೆನ ಈ ಕೃಷಿಯ ಜೊತೆ ನಾವು ಕೈಗೊಳ್ಳೋದ್ರಿಂದ ಕೃಷಿ ಮತ್ತು ಜಾನುವಾರುಗಳ ಉತ್ಪಾದಕತೆಯನ್ನು ಸ್ಥಿರಗೊಳಿಸೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಹವಾಮಾನ ಚತುರ ಕೃಷಿಯನ್ನು ಕೂಡ ಅವಲಂಬಿಸುವ ಮೂಲಕ ಈ ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳನ್ನ ತಡೀಬಹುದು. ಈ ಶಾಖದ ಒತ್ತಡ ಅಂತ ಹೇಳಿ ತಾವು ಏನ್ ಹೇಳಿದ್ರು ಅದು ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನ ಉಂಟು ಮಾಡತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಶಾಖದ ಒತ್ತಡವನ್ನ ಹೋಗಲಾಡಿಸ್ಲಿಕ್ಕಾಗತ್ತೆ? ಈಗ ನೋಡಿ, ನಾವು ಶಾಖದ ಒತ್ತಡ ಅದನ್ನು ಹೋಗ್ಲಾಡ್ಸೋದಕ್ಕೆ ಈ ಸಮಯದಲ್ಲಿ ನಾವು ಹೊರಗಡೆ ದನಗಳನ್ನು ಮೇಯಿಸೋದಕ್ಕೆ ಬಿಡೋದಕ್ಕಾಗಲ್ಲ. ಅವಾಗಲೇ ಸುಮಾರು ಒತ್ತಡದಲ್ಲೇ ಇರ್ತವೆ ನಾವು. ಒಂದು ಕಡೆ ಮೇವು ತಿಂತಾ ಇರಲ್ಲ, ಒತ್ತಡ ಜಾಸ್ತಿ ಇರುತ್ತೆ, ಶಾಖದ ಒತ್ತಡ, ಸ್ಟ್ರೆಸ್ ಅಂತ ಏನು ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ನಾವು ಕೊಟ್ಟಿಗೆನಲ್ಲೇ ಅವನ್ನ ಕಟ್ಟಾಕ್ಬೇಕಾಗುತ್ತೆ. ಈಗ ಕೊಟ್ಟಿಗೆನಲ್ಲಿ ನಾವು ಆದಷ್ಟು ಈ ಮೇಲ್ಛಾವಣಿ ಮೇಲೆ ಒದಕೆ ಮಾಡೋದು, ತೆಂಗಿನ ಗರಿ ಇರ್ಬೋದು, ಭತ್ತದ ಹುಲ್ಲು ಇರ್ಬೋದು, ಒದಕೆ ಮಾಡೋದು, ಅದ್ರ ಮೇಲೆ ನೀರನ್ನು ಚಿಮ್ಸೋದು, ಇಲ್ಲಾಂದ್ರೆ ಬಿಳಿ ಸುಣ್ಣನ ಲೇಪನ ಮಾಡೋದು ಮೇಲ್ಗಡೆ, ಇದ್ರ ಮೇಲೆ ರೂಫ್ ಮೇಲೆ, ಇದ್ರ ಮೇಲ್ಛಾವಣಿ ಮೇಲೆ. ಇದು ಜಾನುವಾರುಗಳಿಗೆ ಈ ನೇರವಾಗಿ ಶಾಖ ಒಳಗಡೆ ಸೂರ್ಯನ ಕಿರಣಗಳು ಪ್ರವೇಶ ಮಾಡೋದನ್ನ ತಡೆಗಟ್ಟುತ್ತೆ. ಇದು ಒಂದು ವಿಧಾನ. ಮತ್ತೆ ಜಾನುವಾರುಗಳಿಗೆ ನೀರು ಸಿಂಪಡಿಕೆ, ಈ ಫಾಗರ್ಸ್ ಅಂತ ಏನು ಹೇಳ್ತೀವಿ, ಹೆಚ್ಚಿನ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಿದಾಗ ಈ ತಮಿಳ್ನಾಡು ಈ ಕಡೆ ಎಲ್ಲ ಹೋದಾಗ ಕೋಳಿಗಳ ಮೇಲೆಲ್ಲ ಫಾಗರ್ಸ್ ನ ಯೂಸ್ ಮಾಡ್ತಿರ್ತಾರೆ. ಡೈರಿ ಅನಿಮಲ್ಸ್ ಮೇಲೆ ಫಾಗರ್ಸ್ ಮಾಡ್ತಾ ಇರ್ತಾರೆ, ಬೆಳಿಗ್ಗೆ ಸಂಜೆ ಮೈಗ ತೊಳೆಯೋದು ಹಸುಗಳಿಗೆ. ಈ ತರ ನಾವು ಮಾಡಬೇಕಾಗುತ್ತೆ. ಆದಷ್ಟು ಈಗ ಫಾಗರ್ಸ್ ಗಳು ಅಂತ ಅಂದ್ರೆ ಈಗ ನೀರೇ ಇರೋದಿಲ್ಲ, ಇದು ಫಾಗರ್ಸ್ ಗೆಲ್ಲ ನೀರನ್ನ ಎಲ್ಲಿ ಹೊಂದ್ಸ್ಕೊಳೋದು ಅಂತ ಪ್ರಶ್ನೆ ಬರ್ಬೋದು. ಆದ್ರೆ ತುಂಬಾ ಎಫಿಷಿಯಂಟ್ ಆಗಿ ನೀರನ್ನ ಕಡಿಮೆ ಯೂಸ್ ಮಾಡೋ ಅಂತ ಫಾಗರ್ಸ್ ಗಳು ಇತ್ತೀಚೆಗೆ ಲಭ್ಯ ಇರ್ತವೆ, ಇಂಥದನ್ನ ನಾವು ಉಪಯೋಗಿಸ್ಕೋಬೇಕಾಗುತ್ತೆ. ಮತ್ತೆ ಈ ಕಿಟಕಿಗಳಿಗೆ ಸುಲಭವಾಗಿ ಅಂತ ಅಂದ್ರೆ ಈ ಕೋಳಿ ಮನೆಯಲ್ಲಿರ್ಬೋದು, ಮತ್ತೆ ಹೈನುಗಾರಿಕೆ ಈ ಕೊಟ್ಟಿಗೆಗಳಲ್ಲಿ ಇರ್ಬೋದು, ಕಿಟಕಿಗಳಿಗೆ ನೀರಿನಲ್ಲಿ ಅದ್ದಿರುವಂತ ಗೋಣಿ ಚೀಲಗಳನ್ನ ಒಸಿದ್ರೆ ಅದ್ರ ಮುಖಾಂತರ ಹೋಗುವಂತ ಗಾಳಿ ಅದು ತಂಪಾಗಿ ಒಳಗಡೆ ಹೋಗುತ್ತೆ. ಈ ತರದ ಅನೇಕ ವಿಧಾನಗಳನ್ನು ನಾವು ಅನುಸರಿಸಬಹುದು. ಮತ್ತೆ ಆಮೇಲೆ ಮೇವು ತಿನ್ಸೋ ಅಂತ ಸಮಯ ಮೇವನ್ನ ಸರಬರಾಜು ನಾವು ಅದಕ್ಕೆ ಕೊಡೋದಂತ ಆದಷ್ಟು ನಾವು ಈ ಫೀಡಿಂಗ್ ಅಂತ ಏನ್ ಹೇಳ್ತೀವಿ, ಮೇವು ಉಣಿಸೋದು ಅಂತ ಹೇಳ್ಬಿಟ್ಟು ಜಾನುವಾರುಗಳಿಗೆ ತಂಪಾದ ಸಮಯದಲ್ಲಿ ಮೇವನ್ನ ಪೂರೈಕೆ ಮಾಡಬೇಕು. ಬೆಳಿಗ್ಗೆ ಹೊತ್ತು ಇರ್ಬೋದು ಮತ್ತೆ ಸಂಜೆ ಹೊತ್ತು ಅವಕ್ಕೆ ಮೇವನ್ನ ಕೊಟ್ಟರೆ ತುಂಬಾ ಒಳ್ಳೆಯದು. ಇಷ್ಟು ನಾವು ಈ ಶಾಖದ ಒತ್ತಡನ ಹೋಗಲಾಡ್ಸಕ್ಕೆ ಈ ಕ್ರಮನ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಹೀಗೆ ಶಾಖದ ಒತ್ತಡವನ್ನ ನಾವು ಅನೇಕ ಮಾರ್ಗಗಳನ್ನು ಅನುಸರಿಸುವ ಮೂಲಕ ಕಡಿಮೆ ಮಾಡಿಕೊಳ್ಳಬಹುದು. ಇದನ್ನ ಕಡಿಮೆ ಮಾಡುವ ಮೂಲಕ ಏನು ನಮ್ಮ ಜಾನುವಾರುಗಳಿಗೆ ಒತ್ತಡ ಇರುತ್ತೋ ಆ ಶಾಖದ ಒತ್ತಡವನ್ನ ಕಡಿಮೆ ಮಾಡಲಿಕ್ಕೆ ಇದು ಅನುಕೂಲವನ್ನ ಉಂಟು ಮಾಡುತ್ತೆ. ಇನ್ನು ಈ ಶಾಖದ ಒತ್ತಡ ಹೆಚ್ಚಾದಂತಹ ಸಂದರ್ಭದಲ್ಲಿ ಅನೇಕ ರೋಗಗಳು ಬರುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂತಹ ಮಾತನ್ನು ಕೂಡ ತಾವು ಹೇಳಿದ್ರೆ, ಈ ರೋಗ ನಿಯಂತ್ರಣಕ್ಕೆ ಏನಾದರೂ ಪ್ರಮುಖವಾದಂತಹ ಅಸ್ತ್ರಗಳು ಅಥವಾ ಯೋಜನೆಗಳಿದ್ದಾವೆ? ಅಲ್ಲ, ಈಗಾಗಲೇ ಎಲ್ಲ ಯೋಜನೆಗಳು ಇದೆ, ರೈತರಿಗೂ ಸಹ ಗೊತ್ತಿದೆ. ಆದಷ್ಟು ನಾವು ಈ ರೋಗ ನಿಯಂತ್ರಣ ಈ ಸಂದರ್ಭದಲ್ಲಿ ಅಂತ ಅಂದ್ರೆ ಉಣ್ಣೆ ಚಿಗಟ ನೊಣೆ ಸೊಳ್ಳೆಗಳಂತ ಅವನ್ನ ವೈಜ್ಞಾನಿಕ ರೀತಿಯಲ್ಲಿ ನಿಯಂತ್ರಣ ಮಾಡಬೇಕು. ಈಗೇನು 3 ತಿಂಗಳಿಗೊಮ್ಮೆ ಕೊಟ್ಟಿಗೆ ಸುತ್ತ ಸ್ಪ್ರೇ ಮಾಡೋದು, ಸುಮಾರು ಪೆಸ್ಟಿಸೈಡ್ಸ್ ಇದೆಲ್ಲ ಬರುತ್ತೆ, ಮತ್ತೆ ವಿಷಕಾರಿ ಅಲ್ದಲೇ ಇರುವಂತ ಮೆಡಿಸಿನ್ಸ್ ಸಹ ಈಗ ಲಭ್ಯ ಇರುತ್ತೆ, ಮತ್ತೆ ದನಗಳಿಗೂ ಸಹ ಹಚ್ಚಿಬಿಟ್ಟು ಮತ್ತೆ ಅದನ್ನ ಮೈ ತೊಳೆಯೋದು, ಕೊಟ್ಟಿಗೆಗೆ ಸಿಂಪಡಿಸೋದು, 15 ದಿನಗಳ ನಂತರ ಮತ್ತೆ ಅದನ್ನ ಕ್ರಮನ ಮತ್ತೆ ಪುನರಾವರ್ತಿಸೋದು. ಸೊ ಈ ತರದನ್ನೆಲ್ಲ ಮಾಡಿ ನಾವು ಉಣ್ಣೆ ಚಿಗಟ ನೊಣೆ ಸೊಳ್ಳೆಗಳನ್ನ ನಾವು ಹೋಗಲಾಡಿಸಬಹುದು. ಮತ್ತೆ ಸ್ಥಳೀಯವಾಗಿ ಕಂಡು ಬರುವಂತ ರೋಗಗಳಿರುತ್ತೆ, 16 ರೋಗಗಳಿದೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ನಾವು ಲಸಿಕೆ ಹಾಕ್ಸ್ಬಾರ್ದು. ಸ್ಥಳೀಯವಾಗಿ ನಮ್ಮ ಈಗ ಹಾಸನ್ ಜಿಲ್ಲೆನಲ್ಲಿ ಕಾಲ್ಬಾಯಿ ಜ್ವರ, ಮತ್ತೊಂದು ರೋಗ ಇರ್ಬೋದು ಚಪ್ಪೆ ರೋಗ, ಮೆಟ್ರೆಗಟ್ಟ ಇರ್ಬೋದು, ಈ ತರ ರೋಗಗಳು ಯಾವ್ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ನಾವು ಇದಕ್ಕೆ ಲಸಿಕೆ ಹಾಕ್ಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಈಗ ಏನು ಲಸಿಕೆಗಳಿದ್ದಾವೋ ಅವುಗಳ ಸದ್ಬಳಕೆ ಮಾಡ್ಕೊಂಡ್ರೆ ಸಾಕಾಗುತ್ತೆ, ನಾವು ಹೀಗೆ ಬರತಕ್ಕಂತ ಅನೇಕ ರೋಗ ರುಜಿನಗಳನ್ನ ನಿಯಂತ್ರಣದಲ್ಲಿ ಇಡಬಹುದು. ಅಂತಿಮವಾಗಿ ಈ ಹವಾಮಾನ ಬದಲಾವಣೆ ಮತ್ತೆ ಪಶುಸಂಗೋಪನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹೈನುಗಾರರಿಗೆ ಮತ್ತೆ ಕೃಷಿಕರಿಗೆ ತಾವು ಏನು ಸಲಹೆಯನ್ನ ನೀಡಲಿಕ್ಕೆ ಇಷ್ಟಪಡ್ತೀರಿ? ರೈತ ಬಾಂಧವರಲ್ಲಿ ಹೇಳೋದೇನಂದ್ರೆ, ನಾನು ಈ ಎಲ್ಲ ವಿಧಾನಗಳು ಹವಾಮಾನ ವೈಪರೀತ್ಯದ ಪರಿಣಾಮ ಮತ್ತೆ ಪರಿಹಾರಗಳ ಏನು ಹೇಳಿದಿನಲ್ಲ ಅದನ್ನ ತಾವು ಅನುಸರಿಸಿದ್ರೆ ತುಂಬಾ ಒಳ್ಳೆಯದು. ಇದ್ರ ಬಗ್ಗೆ ಅನೇಕಾರು ತರಬೇತಿಗಳು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇರ್ಬೋದು, ಮತ್ತೆ ಬೇರೆ ಬೇರೆ ಒಂದು ಟ್ರೈನಿಂಗ್ ಸೆಂಟರ್ಗಳಲ್ಲಿ ಇರ್ಬೋದು, ಇದಕ್ಕೆಲ್ಲ ರೈತರಿಗೆ ಸುಮಾರು ಇದು ಈ ಎಕ್ಸ್ಟೆನ್ಷನ್ ಮುಖಾಂತರ ಅರಿವನ್ನ ಮೂಡಿಸ್ತಾ ಇದ್ದಾರೆ. ಆಮೇಲೆ ರೈತರಲ್ಲಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಇದ್ರ ಬಗ್ಗೆ ಪ್ರಮುಖವಾದ ಯೋಜನೆಗಳು ಈಗಾಗಲೇ ಭಾರತ ಸರ್ಕಾರದ ಯೋಜನೆಗಳು ಇದಾವೆ, ಅದನ್ನ ಉಪಯೋಗ ಪಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಾನು ಇಲ್ಲೊಂದ್ 2 ಹೆಸರನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಕ್ಲೈಮೇಟ್ ಚೇಂಜ್ ಅಂತ ಹೇಳಿ NAPCC ಅಂತ ಇದೆ, ಮತ್ತೆ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ NMSA ಅಂತ ಇದೆ, ಮತ್ತೆ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಅಂತ ಇದೆ, ಮತ್ತೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಅಂತ ಇದೆ PMKSY ಅಂತ ಹೇಳಿ, ಮತ್ತೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ, ತಮ್ಗೆಲ್ಲ ಗೊತ್ತೇ ಇದೆ RKVY ಅಂತ, ಸಬ್ಮಿಷನ್ ಆನ್ ಆಗ್ರೋ ಫಾರೆಸ್ಟ್ರಿ ಅಂತ ಇನ್ನು ಅನೇಕಾರು ಯೋಜನೆಗಳಿದೆ. ಈ ಯೋಜನೆಗಳ ಒಂದು ಸಹಾಯನ ಪಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಈ ಒಂದು ಪಶುಸಂಗೋಪನೆ ಮತ್ತೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಮತ್ತೆ ಪಶುಸಂಗೋಪನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ನಮ್ಮ ಹೈನುಗಾರರಿಗೆ ಮತ್ತೆ ಕೃಷಿಕರಿಗೆ ಅಗತ್ಯ ಇರುತ್ತೆ. ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್? ನಾನು ಇಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲಿ ಲಭ್ಯ ಇರ್ತೀನಿ, ಅಲ್ಲಿ ಡೀನ್ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಒಂದು ಮೊಬೈಲ್ ಸಂಖ್ಯೆ 9444-3279. ಇದನ್ನ ಸಂಪರ್ಕ ಮಾಡಬಹುದು. ನನ್ನ ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9444-3279. ಒಳ್ಳೆಯದು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆ ಮತ್ತು ಪಶುಸಂಗೋಪನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹವಾಮಾನ ಬದಲಾವಣೆ ಹಾಗೂ ಪಶುಪಾಲನೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾ ಓಆರ್ ನಟರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಂಧವರೇ, ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಮೈಸೂರು ಮಹಾದೇವಪ್ಪ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ನಮ್ಮ ಸ್ವಾಮಿ ಮಾದಪ್ಪನ ಪೂಜೆಗೆಂದೋ ಬಾಳೆ ಬಾಗಿದವೋ. ಮುಳುಗಿದವೋ ರಂಗೋಲ ಬೆಳಗಿದವೋ, ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ. ನಮ್ಮ ಸ್ವಾಮಿ ಮದಪ್ಪನ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ಸ್ವಾಮಿ ಮದಪ್ಪನ ಪೂಜೆಗೆಂದು ಬಾಳೆ ಬಾಗಿದವೋ. ತಿಂಗಳು ಮುಳುಗಿದವೋ ಬಾಗಿದವೋ. ತಿಂಗಳು ಮುಳುಗಿದವೋ